ಇಷ್ಟ ಹಾಕ್ಬಿಟ್ಟು ಗೋಮೂತ್ರ ಜಾಸ್ತಿ ಹಾಕೋಣಂಗಿಲ್ಲ, ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಉಪ್ಪಿಟ್ಟಿನ ರೀತಿಯಲ್ಲಿ ಮಿಕ್ಸ್ ಮಾಡಿ ಒಂದು 4-5 ದಿವಸ ಅಲ್ಲಿ ಬಿಟ್ಟುಬಿಡೋದು, ಗೋಣಿಚೀಲ ಮುಚ್ಚಿಬಿಟ್ಟು ನೆರಳಿನಲ್ಲಿ ಇಟ್ಟುಬಿಡ್ತೀವಿ. ನೆರಳಿನಲ್ಲಿ ಇಟ್ಟಿದ್ದಾದ್ಮೇಲೆ ಇದನ್ನೇನು ಮಾಡಬೇಕು, ಆಮೇಲಿಂದ ತೆಳ್ಳಗೆ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಮಾಡಿ ನೆರಳನ್ನೆಲ್ಲ ಒಣಗಾಕ್ಬೇಕು. ಇದನ್ನು ಒಣಗಾಕಿದ್ರು ಸ್ವಲ್ಪ ನೋಡಿ ನಮಗೆ ಗೊತ್ತಾಗುತ್ತೆ, ಅದು ಹಸಿ ಇದ್ದಾಗಲೇನೆ ಅದನ್ನು ಪೌಡರ್ ಮಾಡ್ಕೋಬೇಕು, ಒಂದು ಸ್ವಲ್ಪ ಪೌಡರ್ ಆಗುತ್ತೆ. ತಿರ್ಗಿ ಆಮೇಲಿಂದ ಇನ್ನೊಂದು ದಿವಸ ಬಿಟ್ಟುಬಿಟ್ಟು ಇನ್ನೂ ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಬಿಟ್ಟು ಜರಡಿ ಹಿಡಿದ್ಬಿಟ್ಟು ತುಂಬಿಟ್ಕೊಂಬಿಡ್ಬೇಕು. ಅದು 6 ತಿಂಗಳವರೆಗೂ ಇರ್ತದೆ ತುಂಬಿಟ್ಕೊಂಡ್ರೆ, ಅದು ತುಂಬಿಟ್ಟು ಗೋಣಿ ಚೀಲದಲ್ಲಿ ತುಂಬಿಟ್ಕೋಬೇಕು. ಅದನ್ನು ನೆಲದಲ್ಲಿ ಇಟ್ಟರೆ ಅದೆಲ್ಲ ಇದಾಗುತ್ತೆ, ಒಂದು ಅಲ್ಲಿಗೆನೋ ಏನಾದರೂ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಕೊಂಡಿರ್ಬೇಕು. ನಾವು ಬಿತ್ತನೆ ಮಾಡುವಾಗ ಯಾವ ಥರ, ಇವಾಗ ಬಿತ್ತನೆ ಮಾಡೋಕ್ಕೆ ಹೋಗ್ತೀವಿ ಒಣಗಿರ್ತದೆ ಎಲ್ಲ ಗಾಳಿಗೆ ಆರೋಗ್ಬಿಡ್ತದೆ, ಅವಾಗ ನಾವು ಒಂದು ಸ್ವಲ್ಪ ಈ ಗೋಮೂತ್ರ ಚಿಮ್ಕಿಸ್ಬಿಟ್ಟು ಆ ಪೌಡ್ರಿಗೆ ಸ್ವಲ್ಪ ತೇವ ಮಾಡ್ಕೊಂಡು ಚೆಲ್ಲಿದ್ರೆ ಭೂಮಿ ಮೇಲೆ ಬೀಳ್ತದೆ, ಇಲ್ಲಾಗ ಅದು ಒಣಗಿದ್ರೆ ಎಲ್ಲ ಚೆಲ್ಲಿದ್ರೆ ಗಾಳಿಗೆಲ್ಲನೂ ಬೇರೆ ರೋಲ್ ಕೊಟ್ಟೋಗ್ಬಿಡ್ತದೆ. ಹಂಗೆ ಮಾಡಿ ಅದನ್ನು ಘನಜೀವಾಮೃತನ ದಿನೆ ಇರೋರು ಉಪಯೋಗಿಸ್ಬೇಕು. ಬಿತ್ತನೆ ಮಾಡೋದಕ್ಕೆ ಮುಂಚೆನೇ ಒಂದು ಅಂಥದ್ದು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಒಂದು 6 ಚೀಲನ ಭೂಮಿ ಮೊದಲೇ ಎರಚಿಬಿಡಬೇಕು. ಆಮೇಲಿಂದ ನಾವು ಬಿತ್ತನೆ ಮಾಡೋಕೆ ಹೋಗ್ತೀವಿ, ಆವಾಗ ಒಂದು 2 ಚೀಲದಷ್ಟೋ 3 ಚೀಲದಷ್ಟೋ ತಗೊಂಡು ಅದನ್ನು ಅಕ್ಕಡಿ ಇದು ಸಾಲಿನೊಳಗೆ ನಾವು ಬಿತ್ತನೆ ಮಾಡೋ ಸಾಲಿಗೆ ಏಕನೂ ಬಿಟ್ಕೊಂಡು ಹೋಗಬೇಕು. ಅದಾದ ನಂತರ ಅಲ್ವೇ ಒಡೆದೆಲ್ಲ ಬಿಟ್ಟಿರ್ತೀವಿ, ಒಂದು ನಾವು ಒಂದು ಕುಂಟೆ ಹೊಡಿತೀವಿ, ಒಂದು ಏನೋ ಬೆಳೆ ಇಟ್ಟಿರ್ತೀವಿ, ತೊಗರಿನೋ ಅಳಸಂಡೆನೋ ಏನಾದರೂ ಇಟ್ಟಿರ್ತೀವಲ್ಲ, ಒಂದು ಕುಂಟೆ ಹೊಡೆದು ಬಿಡ್ತೀವಿ. ಅದು ನೆಕ್ಸ್ಟ್ ಕುಂಟೆ ಹೊಡೆಯುವಾಗ ತಿರ್ಗಾ ಇನ್ನೊಂದ್ಸರಿ ಅದೇ ಪೌಡ್ರನ್ನ ಘನಜೀವಾಮೃತನ ಉಪಯೋಗಿಸೋದು. ಈಗ ನಾವು ಹೆಂಗೆ ಕೆಮಿಕಲ್ ಉಪಯೋಗಿಸ್ತೀವಿ ಹಂಗೆ ಇದನ್ನ ಒಂದು 2-3 ಸರಿ ಕೊಟ್ಟರೆ ಫಸ್ಟ್ ಕ್ಲಾಸಾಗಿ ಬೆಳೆ ಬರೋದು. ನೀವು ನಾವು ಬೆಳೆನ ಬದಲಾವಣೆ ಮಾಡ್ಕೋಬೇಕು, ಈ ವರ್ಷ ಏಕದಳ ಹಾಕಿದರೆ ದ್ವಿದಳನ ಹಾಕೋಬೇಕು, ಇಲ್ಲ ಅಂತಂದರೆ ಏಕದಳ ದ್ವಿದಳ, ದ್ವಿದಳ ಹಾಕಿದರೆ ಏಕದಳ, ಇದು ಮಿಕ್ಸಿಂಗ್ ಇರಬೇಕು. ಇಲ್ಲಾಂದರೆ ಮಿಕ್ಸಿಂಗ್ ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂದರೂ ಫಸ್ಟ್ ಒಂದು ವರ್ಷ ಒಂದು ಬೆಳೆ ದ್ವಿದಳ ಹಾಕಬೇಕು, ಆಮೇಲಿಂದ ಏಕದಳ ಹಾಕಬೇಕು. ಆವಾಗ ಬೆಳೆ ಪರಿವರ್ತನೆ ಮಾಡಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ. ನಾವು ಒಂದೇ ಸರಿ ಒಂದೇ ಥರದ ಬೆಳೆ ಇಡಕ್ಕೆ ಹೋಗ್ಬಾರ್ದು, ಆ ಥರ ಮಾಡಿದ್ರೆ ಅದು ಸರಿ. ಈ ಗೋಕೃಪ್ರಮೃತ ಅನ್ನೋದು ಹೆಂಗಿದೆ ಅಂತಂದರೆ ಇದ್ರ ಮದರ್ ಕಲ್ಚರು ಯಾರು ಮೊದಲು ಮಾಡಿರ್ತಾರೋ ಅವ್ರ ಹತ್ರ ಮದರ್ ಕಲ್ಚರ್ ತರಬೇಕು, ಇಸ್ಕೊಂಡು 200 ಲೀಟ್ರ್ ನೀರಿಗೆ 2 ಲೀಟ್ರು ಅವರ ಕಲ್ಚರ್ ಹಾಕ್ಕೊಂಡು ಆ ಕಲ್ಚರ್ನ ಒಂದು 7 ದಿವಸ ಮೇಲೆ ತಯಾರಾಗೋದು ಗೊತ್ತಾಗುತ್ತೆ. ಮೊದಲೆಲ್ಲರೂ ಒಂಥರ ಇದುತ್ತೆ, ಗುಳ್ಳೆ ಗುಳ್ಳೆ ಬಂದು ಆಮೇಲಿಂದ ಆ ಗುಳ್ಳೆ ಎಲ್ಲ ನಿಂತೋಗುತ್ತೆ. ಆವಾಗ ನಾವೇನು ಮಾಡೋದು ಅದನ್ನು ಹೆಚ್ಚಿಗೆ ನಾವು ಅದಕ್ಕೆ ಇದು ಇದನ್ನು ತಯಾರು ಮಾಡೋದು ಹೆಂಗೆ ಗೋಕ್ರಮ, ಅದಕ್ಕೆ 2 ಲೀಟ್ರ್ ನಾಟಿ ಹಸುವಿನ ಮಜ್ಜಿಗೆ ಬೇಕು. ನಾಟಿ ಹಸುವಿನ ಮಜ್ಜಿಗೆ ಭಾಳ ಇಂಪಾರ್ಟೆಂಟು. ಆಮೇಲೆ ನಾಟಿ ಬೆಲ್ಲ ಇಷ್ಟು ಇದಾಕಿದರೆ 2 ಕೆಜಿ ಬೆಲ್ಲ 2 ಲೀಟ್ರ್ ಮಜ್ಜಿಗೆ ಇದಕ್ಕೆ ಬೇಕಾಗಂಥ ಗೋಕುರುಪ ಬೇಕಾಗಂಥ ಸಾಮಾನು. ಇದನ್ನು ಭೂಮಿಗೆ ಯಥೇಚ್ಛವಾಗಿ ಮೊದಲು ನಾವು ಕೊಟ್ಟು ತಿರ್ಗಿ ಆಮೇಲಿಂದ ಬೆಳೆ ಇಕ್ಕಿದಾಗ ಸಿಂಪರಣೆ ಮಾಡ್ಬೋದು, ಭೂಮಿಗೆ ಕೊಡ್ಬೋದು. ಸಿಂಪರಣೆ ಮಾಡಿದ್ರಂತೂ ಭಾಳ ಚೆನ್ನಾಗಿ ಬರುತ್ತೆ ನೋಡ್ರಿ. ಈ ಗೋಕುರುಪಾಮೃತ ಈ ಥರ ಮಾಡಿದ್ರೆ ಬಹಳ ಒಳ್ಳೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇದು. ತುಂಬಾ ಖುಷಿ ಆಗ್ತದೆ ನಾಗರಾಜ್ ಅವರೇ, ತಾವು ಈ ಒಂದು ಹೊಸ ಪದ್ಧತಿಯನ್ನ ಅನುಸರಿಸಿಕೊಂಡು ಬಂದ್ರಲ್ಲ ಕೃಷಿಯಲ್ಲಿ, ಈ ಜೀವಾಮೃತ ಮಾಡೋದು, ಬೀಜಾಮೃತ, ಘನ ಜೀವಾಮೃತ, ಗೋ ಕುಲಾಮೃತ, ಈ ಎಲ್ಲ ಒಂದು ಪದ್ಧತಿಯನ್ನ ಅನುಸರಿಸಿಕೊಂಡ ಮೇಲೆ ತಮ್ಮ ಒಂದು ಕೃಷಿಯ ಪದ್ಧತಿಯಲ್ಲಿ ತಮ್ಮ ಒಂದು ಕೃಷಿಯಲ್ಲಿ ಏನೇನು ಬದಲಾವಣೆ ಕಂಡ್ರಿ, ಏನೇನು ಬದಲಾವಣೆ ತಮಗೆ ಕಂಡು ಬಂತು? ಇದರಲ್ಲಿ ಬೆಳೆ ಚೆನ್ನಾಗಿ ಬಂತು, ನಮ್ಗೆ ಈ ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಇಲ್ದಂಗಾಯ್ತು, ಅದರ ಅವಲಂಬನೆ ಕಡಿಮೆ ಆಯ್ತು, ಕಡಿಮೆ ನಿಲ್ಲು ಇಲ್ಲವೇ ಇಲ್ಲ, ನಾವು ಉಪಯೋಗಿಸೋದಿಲ್ಲ. ಹಂಗಾಗಿ ಇದರಿಂದ ಬಹಳ ಚೆನ್ನಾಗಿದಾಯ್ತು. ಹಂಗೇನೆ ನಾವು ಆಮೇಲೆ ಬೀಜಗಳು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಮೊಳಕೆ ಬರಕ್ ಶುರುವಾಯ್ತು, ಬೆಳೆ ತುಂಬಾ ಉತ್ಕೃಷ್ಟವಾಗಿ ಬರುತ್ತೆ, ಬೆಳೆ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಅಳವಡಿಸ್ಕೊಂಡ್ಮೇಲೆ ಬಹಳ ಬದಲಾವಣೆ ಕಂಡ್ಕೊಂಡ್ರಿ? ಹೌದು, ಬಹಳ ಬದಲಾವಣೆ ಬಂತು, ಬಹಳ ಚೆನ್ನಾಗಿರುತ್ತದೆ ಮಾಡಿದ್ರೆ, ಮನುಷ್ಯನ ಆರೋಗ್ಯ ಚೆನ್ನಾಗಿರ್ತದೆ. ಇದರಿಂದಲೇ ಇವಾಗ ರಾಸಾಯನಿಕ ಗೊಬ್ಬರದಿಂದ ಎಲ್ಲ ಕಾಯಿಲೆ ಅದು ಬರಕ್ ಇದಾಯ್ತು ಅಂತ ಅಂದು ಮಾತಾಡ್ತಿರ್ತಾರೆ, ಆರೋಗ್ಯ ಕೂಡ ಸುಧಾರಿಸ್ತದೆ, ಸರಳ ವಿಧಾನ ಇದ್ದಂಗೆ. ಇದು ಯಾವ ಬೆಳೆಗೆ ನೀವು ಈ ಪದ್ಧತಿನ ಎಲ್ಲಾ ಬೆಳೆಗೂ ನಿಮ್ಮ ಹೊಲದಲ್ಲಿ ನಮ್ಮ ಬೆಳೆಗೆ ತೆಂಗು ಅಡಿಕೆಗೂ ತೋಟಗಾರಿಕೆ ಬೆಳೆಗೆ ಉಪಯೋಗಿಸ್ತೀವಿ, ತೆಂಗು ಅಡಿಕೆ ಬಾಳೆ ಕೋಕೋ ಮೆಣಸಿಗೆ ರಾಗಿ ಭತ್ತಕ್ಕೆ ಉಪಯೋಗಿಸ್ತೀವಿ, ಈ ಕಾಳುಗಳು ಬೆಳೆಯಕ್ಕೆಲ್ಲ ಎಲ್ಲಕ್ಕೂ ಇದನ್ನೇ ಉಪಯೋಗಿಸ್ತೀವಿ, ಅದರಿಂದ ನಮಗೆ ಬಹಳ ಚೆನ್ನಾಗಿ ಉಪಯೋಗ ಆಗುತ್ತೆ. ಅಂದ್ರೆ ನೀವು ಈ ತರ ಏನ್ ಪದ್ಧತಿಯನ್ನು ಅನುಸರಿಸಿಕೊಂಡಿದ್ದೀರಲ್ಲ ನಾಗರಾಜ್ ಅವರೇ, ತಾವು ಪಶುಸಂಗೋಪನೆ ಕೂಡ ನಮಗೆ ಇದನ್ನ ಮಾಡಬೇಕಂದ್ರೆ ಬೇಕಾಗ್ತದೆ, ಇದು ಮಾಡಬೇಕು ಅಂದ್ರೆ ನಾವು ಪಶುಸಂಗೋಪನೆ ಬಗ್ಗೆ ತಾವು ಒಬ್ಬ ಪ್ರಗತಿಪರ ರೈತರಾಗಿ ತಮ್ಮ ಒಂದು ಅನುಭವನ ಕೂಡ ಹೇಳಿ. ಇವಾಗ ನಾವೇನ್ ಮಾಡಿದೀವಿ ಅಂದ್ರೆ ತಮ್ಮ ಎರಡು ಹೊಲಕ್ಕೆ ತಕ್ಕಾಗಿ ಎಷ್ಟು ತಾವು ಹಸುಗಳನ್ನ ಸಾಕಿದ್ರಿ ಅಥವಾ ಎಮ್ಮೆಗಳನ್ನ ಸಾಕಿದ್ರಿ? ಎರಡು ಎಮ್ಮೆ ಇದಾವೆ, ಎರಡು ಹಸು ಇದಾವೆ. ಎಷ್ಟು ವರ್ಷದಿಂದ ನೀವು ಈ ಒಂದು ಈ ಪಶುಸಂಗೋಪನೆ? ನಾವು 15 ವರ್ಷದಿಂದ ಇದು ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಹಸು ಮೊದಲು ಸಾಕಿರ್ಲಿಲ್ಲ, ಇದಕ್ಕೋಸ್ಕರನೇ ಹಸು ತಗೊಬಂದ್ವಿ. ಹಸು ತಗೊಬಂದು ಸಾಕೊಂಡಿದ್ದೀವಿ. ಒಂದು ನಾಟಿ ಹಸು ಸಗಣಿ ಇದ್ರೆ ನಮ್ ಗುರುಗಳು ಹೇಳೋದು 30 ಎಕರೆ ಜಮೀನು ಆರಾಮಾಗಿ ಮಾಡಬಹುದು. ಒಂದು ಒಂದು ನಾಟಿ ಹಸು ಇದ್ರೆ 1 ಎಕರೆಗೆ 1 ದಿವಸಕ್ಕೆ 30 ದಿವಸಕ್ಕೆ 30 ಎಕರೆ. ಒಂದು ಕೃಷಿ ಅನುಭವ ಇದು. ನೀವು ಕೃಷಿ ಪಂಡಿತ ಅಂತ ನೀವು ಸ್ಥಾಪಿತ ಆಗ್ತದೆ. ಒಂದು ಹಸು 30 ಎಕರೆಗೆ ಬೇಸಾಯ ಮಾಡ್ಕೊಂಡು ಹೋಗ್ಬಹುದು ಅಂದ್ರೆ ಇದ್ರ ತಾಕತ್ ಏನು? ಹೌದು, ರೈತನ ಬೆನ್ನೆಲುಬು ಇದು, ರೈತನ ಹಿಡಿತ ಕೈಯನ್ನು ಹಿಡಿತದೆ ಇದು. ಹೌದು, ಈ ಒಂದು ನಾಟಿ ಹಸು. ಹೌದು, ಈ ನಾಟಿ ಹಸು ಇದನ್ನ ಕಂಡಿಡಿಬೇಕಾದ್ರೇನೆ ಅವರು ಎಲ್ಲಾ ಪ್ರಾಣಿ ಮೂತ್ರ ಮತ್ತು ಸಗಣಿನ ಪರೀಕ್ಷೆ ಮಾಡಿ ಅವು ಎಲ್ಲದಕ್ಕಿಂತ ಇದು ಉತ್ಕೃಷ್ಟ ಅಂತ ಕಂಡಿಡಿದು ನಮ್ಗೆ ಅವರು ಹೇಳಿರ್ತಾರೆ. ಅದಕ್ಕೆ ಇಂತ ಮುಂಚೆ ಜನ ಮೊದಲಿಂದಲೂ ವ್ಯವಸಾಯಕ್ಕೆ ನಾವು ನಾಟಿ ದನಗಳು ನಮ್ಮ ದೇಶದಲ್ಲಿ ನಮ್ಮ ಇದರಲ್ಲಿ ಇದ್ದವು. ಹೌದು, ಇತ್ತೀಚೆಗೆ ಈ ತರ ಬದಲಾವಣೆ ಆಗಿ ಹಾಲಿಗೋಸ್ಕರ ಬದಲಾವಣೆ. ಜಾಸ್ತಿ ಹಾಲು ಬೇಕು, ಜಾಸ್ತಿ ಲಾಭ ಮಾಡ್ಕೊಳ್ಬೇಕು, ಹಂಗಾಗಿ ಹೆಚ್ಚಪ್ ತಗೊಳ್ರಿ ಮತ್ತೆ ಹೈಬ್ರಿಡ್ ಹಸುನ್ ಕಟ್ಟ್ರಿ ಅಂತ. ನಮ್ಗೆ ಇದ್ರ ಹಾಲಿಂದ ಬಹಳ ಮುಖ್ಯ ಅಲ್ಲ, ಇದ್ರಲ್ಲಿ ಬರ್ತಕ್ಕಂತ ಉತ್ಪನ್ನಗಳು ಬಹಳ ಮುಖ್ಯ. ಇದ್ರ ಸಗಣಿ ಗಂಜಲ ಗೋಮೂತ್ರದಿಂದ ಬಹಳ ಭೂಮಿಗೆ ಉತ್ಕೃಷ್ಟವಾದಂತ ಕೆಲಸ ಮಾಡುತ್ತೆ. ಇದು ಬಿಟ್ಬಿಟ್ಟು ನಾವು ಹಾಲಿಗೆ ತಗೊಬಂದ್ರೆ ನಮ್ಗೇನು ಪ್ರಯೋಜನ ಆಗೋದಿಲ್ಲ. ನೋಡಿ, ತಮ್ಮ ಒಂದು ಬದಲಾವಣೆ, ತಾವು ಕಂಡುಕೊಂಡಂತ ಈ ಒಂದು ಹೊಸ ಒಂದು ಅನುಭವ ನಿಜವಾಗೂ ತುಂಬಾ ತುಂಬಾ ಮೆಚ್ಚತಕ್ಕಂಥದ್ದು. ಇದಕ್ಕೆ ಕಾರಣ ಏಕಂದ್ರೆ ಇದು ರೈತರಿಗೆ ನಷ್ಟ ಕಡಿಮೆ ಮಾಡ್ತದೆ, ಖರ್ಚು ಕಡಿಮೆ ಮಾಡ್ತದೆ, ಮತ್ತೆ ಅವಲಂಬನೆ ಈಗ ಆಳನ್ನ ಅವಲಂಬಿಸೋದು ಕಡಿಮೆ ಆಗ್ಬಿಡ್ತದೆ. ಆಳ ಸಿಗಲ್ಲ ಅನ್ನೋ ಒಂದು ಮಾತೇ ಇಲ್ಲ ಇಲ್ಲಿ. ಇಲ್ಲ, ಅವಶ್ಯಕತೆನೇ ಇಲ್ಲ, ಆಳೇ ಬೇಕಾಗಲ್ಲ. ನೀವು ಈಗ ನಾಗರಾಜ್ ಅವರು, ನಿಮ್ಮ ಎಷ್ಟು ಹೊಲ ಇದೆ ಮತ್ತೆ ಅದರ ನಿರ್ವಹಣೆಯನ್ನ ಹೆಂಗ್ ಮಾಡ್ತೀರಿ? ಮನೆಯಲ್ಲಿ ಎಷ್ಟು ಕುಟುಂಬದ ಸದಸ್ಯರಿದ್ದೀರಿ? ನಾವು ಕುಟುಂಬ ಸದಸ್ಯರು 4 ಜನ ಇದ್ದೀವಿ. ನಮ್ಮ ಮನೆಗೆ ಮಗ ಸೊಸೆ, ನಾವು ಗಂಡ ಹೆಂಡತಿ, 4 ಜನ ಇದ್ದೀವಿ. 4 ಜನನು ಈ ವ್ಯವಸಾಯದಲ್ಲೇ ತೊಡಕೊಂಡಿದ್ದೀವಿ. ಈ ನಮ್ಗೆ ಲೇಬರ್ ಸಮಸ್ಯೆ ಜಾಸ್ತಿ ಇಲ್ಲ. ನಮ್ಗೆ ಹಾರ್ವೆಸ್ಟ್ ಟೈಮ್ನಲ್ಲಿ ಮಾತ್ರ ಸ್ವಲ್ಪ ಹೊಲ ಎಷ್ಟಿದೆ? ಹೊಲ 20 ಎಕರೆ ಇದೆ. ಬೆಳೆಗಳನ್ನು ನೀವು ಈ ಒಂದು 20 ಎಕರೆಯಲ್ಲಿ ಅನುಸರಿಸಿಕೊಂಡು ಹೋಗ್ತಾ ಇದ್ದೀರಿ? 20 ಎಕರೆಯಲ್ಲಿ ಒಂದು 10 ಎಕರೆ ತೋಟಗಾರಿಕೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ತೆಂಗು, ಅಡಿಕೆ, ಬಾಳೆ, ಕೋಕೋ, ಮೆಣಸು, ಅರಿಶಿನ, ಶುಂಠಿ, ವಿಳೆದೆಲೆನು ಹಾಕೊಂಡಿದ್ದೀವಿ. ಆ ವಿಳೆದೆಲೆನ ನೀವು ಹೇಳಿದ್ರೆ ನಂಬ್ತಾರೆ ಇಲ್ವೋ, ಒಂದೇ ಒಂದ್ ಬುಡ ಇತ್ತು, ಸುಮ್ನೆ ಊಣಿದ್ದೀವಿ, 15 ವರ್ಷ ಆಗೈತೆ. ಅದನ್ನ ಕೆಲವ್ರು ಕೆಳಗೆ ಇಳಿಸ್ಬೇಕು, ಅದಿಬೇಕು ಅಂತಾರೆ. ನಾವ್ ಏನು ಮಾಡಿಲ್ಲ, ದಿವಸ ಎಲೆ ಫಸ್ಟ್ ಕ್ಲಾಸ್ ಆಗವೆ, ಅದು ಕುಯ್ತಿರ್ತೀವಿ. ಅದ್ರ ಹಿಂಗ್ ಕೆಳಗೆ ತಗೊಂಡಾಗ ಇನ್ನೊಂದ್ ಸ್ವಲ್ಪ ಹಾಕಿದ್ವಿ, ಅಲ್ಲಿ ಒಂದು 7-8 ತೆಂಗಿನ ಮರ ಅವಶ್ಯಕವೇ ಹತ್ಕೊಂಡ್ಬಿಟ್ಟವೆ. ಕೊಡ್ತದೆ, ಕೆಲವ್ರು ಬಂದವ್ರು ಹೇಳ್ತಾರೆ ಅದನ್ನ ಕೆಳಗೆ ಇಳಿಸ್ಬೇಕು, ಅದಿಬೇಕು ಅಂತಾರೆ. ನಾವ್ ಏನು ಮಾಡಿಲ್ಲ 15 ವರ್ಷದಿಂದ, ಫಸ್ಟ್ ಕ್ಲಾಸ್ ಆಗಿ ಎಲೆ ಬರ್ತದೆ. ಎಷ್ಟ್ ಬಂದ್ರೆ ಅಷ್ಟೇ ಸಾಕು, ನಾವ್ ಬಂದ್ ಬಂಡವಾಳ ಹಾಕಿಲ್ವಲ್ಲ. ತನ್ನಷ್ಟಕ್ಕೆ ಬಂದಿದೆಯಲ್ಲ, ತನ್ನಷ್ಟಕ್ಕೆ ಬಂದಿದೆ. ನೋಡಿ, ಇವ್ ಬಾಳೆಗೊನೇನು ಅಷ್ಟೇ, ಕೆಲವ್ರು ನಾವು 20 ಕೆಜಿ ಮಾಡಿದ್ವಿ, 25 ಕೆಜಿ ಮಾಡಿದ್ವಿ. ನಾನು 1,000 ಗಿಡ ಉಣಕ್ 1,000 ರೂಪಾಯಿ ಖರ್ಚು ಮಾಡಿದೆ 15 ವರ್ಷದಿಂದ. ಇವತ್ತಿನವರೆಗೂ ಅದು ಫಸಲು ಕೊಡ್ತಾ ಐತೆ. ಅದು 5 ಕೆಜಿ ಕೊಡ್ಲಿ, 6 ಕೆಜಿ ಕೊಡ್ಲಿ, ನಾವ್ ಏನ್ ದಿನ ಬೆಳಗ್ಗೆ ಅದನ್ನೇನು ಮಾಡಿಲ್ವಲ್ಲ. ಅಷ್ಟೇ ನೀರು, ಅದೇ ಗೊಬ್ಬರ, ಅದೇ ಕೆಲ್ಸಾನೆ, ಏನು ಮಾಡಿಲ್ಲ, ಇಳುವರಿ ಕೊಡ್ತದೆ. ಇದು ಬಹಳ ಸುಲಭ ಕೆಲಸ ಅಲ್ಲ. ಯಾವುದೇ ಒಂದು ತಾಂತ್ರಿಕತೆ ಅಳವಡಿಸ್ಕೊಡ್ತೀವಿ, ಪದ್ಧತಿನೇ ಇಲ್ಲ ಅಲ್ಲಿ. ಆ ಮೆಣಸು ವಿಳೆದೆಲೆ ಕುಯ್ಯಕ್ಕೆ ಸಿಂಗಲ್ ಪೋಲು ಏಣಿ ಮಾಡ್ಕೊಂಡಿದೀವಿ. ಅದ್ರಲ್ಲಿ ಹತ್ತಾರೆ, ಬಿಡಿಸ್ಕೊಂತಾರೆ. ನಮ್ ಸೊಸೆ ಮಗನೇ ಮೆಣಸೆಲ್ಲ ಬಿಡಿಸ್ಕೊಂಡ್ಬಿಡ್ತಾರೆ, ವಿಳೆದೆಲೆ ಕುಯ್ ಕೊಡ್ತಾರೆ. ತೆಂಗಿನಕಾಯಿ ಕೊಬ್ಬರಿ ಎಲ್ಲನೂ ತಂದು ಮನೆ ಹತ್ರ ಹಾಕೊಂತೀವಿ. ಟಿಲ್ಲರ್ ಐತೆ, ಅದ್ರಲ್ಲಿ ಅಡಿಕೆ ಅದನ್ನೆಲ್ಲ ಸಾಗಾಣಿಕೆ ಮಾಡ್ಕೊಂತೀವಿ. ಅಡಿಕೆ ಸುಲಿಯ ಯಂತ್ರ ಇಟ್ಕೊಂಡಿದೀವಿ, ಅದನ್ನ ನಾವೇ ಸುಲ್ದು ಬಿಟ್ಟು ಬೇಯಿಸಿ ಬಿಟ್ಟು ಪ್ರೋಸೆಸ್ ಮಾಡಿ ಒಣಗಿಸಿ ಮಾರ್ಕಂತೀವಿ. ಈ ಭತ್ತದ ಒಂದು ನಾಟಿ ಬಗ್ಗೆ ಏನ್ ಹೇಗ್ ಮಾಡ್ತೀರಿ? ಈಗ ಭತ್ತ ಏನ್ ಮಾಡ್ತೀವಿ, ಮೊದಲು ಕೆಸರುಗದ್ದೆನೆ ಜಾಸ್ತಿ, ಅದಕ್ಕೆ ಡ್ರಮ್ ಸೀಡರ್ ಉಪಯೋಗಿಸ್ತೇನೆ. ನನಗೆ ಆ ಪ್ರೈಸ್

ಮಾರಮ್ಮ ದೇವಿಯ ನೋಡೋಣ ಬಾ, ಹಲೂರು ಕ್ಷೇತ್ರಕ್ಕೆ ಹೋಗೋಣ ಬಾ, ಮಾರಮ್ಮ ದೇವಿಯ ನೋಡೋಣ ಬಾ, ಮಾಲೂರು ಕ್ಷೇತ್ರಕ್ಕೆ ಹೋಗೋಣ ಬಾ, ಮಾರಮ್ಮ ದೇವಿಯ ನೋಡೋಣ ಬಾ, ಮಾಲೂರು ಕ್ಷೇತ್ರಕ್ಕೆ ಹೋಗೋಣ ಬಾ, ಮಾರಮ್ಮ ದೇವಿಯ ನೋಡೋಣ ಬಾ, ಮಾರಮ್ಮ ದೇವಿಯ ನೋಡೋಣ ಬಾ, ಪಾದ ಪೂಜೆಯ ಮಾಡೋಣ ಬಾ, ಮಾರಮ್ಮ ದೇವಿಯ ನೋಡೋಣ ಬಾ, ಪಾದ ಪೂಜೆಯ ಮಾಡೋಣ ಬಾ, ಪಾದ ಪೂಜೆಯ ಮಾಡೋಣ ಬಾ, ಪಾಪವನ್ನು ಕಳಿಯೋಣ ಬಾ, ಪಾದ ಪೂಜೆಯ ಮಾಡೋಣ ಬಾ, ಪಾಪವನ್ನು ಕಳಿಯೋಣ ಬಾ, ಪಾದ ಪೂಜೆಯ ಮಾಡೋಣ ಬಾ, ಪಾಪವನ್ನು ಕಳಿಯೋಣ ಬಾ, ಪಾದ ಪೂಜೆಯ ಮಾಡೋಣ ಬಾ, ಪಾಪವನ್ನು ಕಳಿಯೋಣ ಬಾ. ಕೋಗಿಲೆ ಮುದು ಕೋಗಿಲೆ, ಹಾಡಿನಲ್ಲಿಯುವ ಕೋಗಿಲೆ, ಕೋಗಿಲೆ ಮುದು ಕೋಗಿಲೆ, ಹಾಡಿನಲ್ಲಿಯುವ ಕೋಗಿಲೆ, ಕೋಗಿಲೆ ಮುದು ಕೋಗಿಲೆ, ಹಾಡಿನಲ್ಲಿಯುವ ಕೋಗಿಲೆ, ಕೋಗಿಲೆ ಮುದು ಕೋಗಿಲೆ, ಹಾಡಿನಲ್ಲಿಯುವ ಕೋಗಿಲೆ. ರಾಮ ನಿನ್ನ ನಾಮ ಗೈವೆ ನಿತ್ಯ ಧ್ಯಾನ, ರಾಮ ನಿನ್ನ ನಾಮ ಗೈವೆ ನಿತ್ಯ ಧ್ಯಾನ, ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ, ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ, ರಾಮ ನಿನ್ನ ನಾಮ ಗೈವೆ ನಿತ್ಯ ಧ್ಯಾನ, ರಾಮ ನಿನ್ನ ನಾಮ ಗೈವೆ ನಿತ್ಯ ಧ್ಯಾನ, ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ, ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ, ಜೈ ಜೈ ರಾಮ ಸೀತಾರಾಮ ಶ್ರೀಹರಿ ರಾಮ ದಶರಥ ರಾಮ, ಜೈ ಜೈ ರಾಮ ಸೀತಾರಾಮ ಶ್ರೀಹರಿ ರಾಮ ದಶರಥ ರಾಮ, ಅಯೋಧ್ಯ ರಾಮ ಪಟಾಭಿರಾಮ ಕೋದಂಡ ರಾಮ ರಘುಕುಲ ರಾಮ, ಅಯೋಧ್ಯ ರಾಮ ಪಟಾಭಿರಾಮ ಕೋದಂಡ ರಾಮ ರಘುಕುಲ ರಾಮ, ಜೈ ಜೈ ರಾಮ ಸೀತಾರಾಮ ಶ್ರೀಹರಿ ರಾಮ ದಶರಥ ರಾಮ, ಜೈ ಜೈ ರಾಮ ಸೀತಾರಾಮ ಶ್ರೀಹರಿ ರಾಮ ದಶರಥ ರಾಮ, ಅಯೋಧ್ಯ ರಾಮ ಪಟ್ಟಾಭಿರಾಮ ಕೋದಂಡ ರಾಮ ರಘುಕುಲ ರಾಮ, ಅಯೋಧ್ಯ ರಾಮ ಪಟ್ಟಾಭಿರಾಮ ಕೋದಂಡ ರಾಮ ರಘುಕುಲ ರಾಮ, ರಾಮ ನಿನ್ನ ನಾಮ ಗೈವೆ ನಿತ್ಯ ಧ್ಯಾನ, ರಾಮ ನಿನ್ನ ನಾಮ ಗೈವೆ ನಿತ್ಯ ಧ್ಯಾನ, ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ, ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ, ಪರಮ ಪುಣ್ಯ ನಾಮ ಸಾಮ ಸೌಖ್ಯ ಧಾಮ, ಪರಮ ಪುಣ್ಯ ನಾಮ ಸಾಮ ಸೌಖ್ಯ ಧಾಮ, ನಿರತ ಮುಖ್ಯ ಪ್ರಾಣ ಜ್ಞಾನ ದೈವ ರಾಮ, ನಿರತ ಮುಖ್ಯ ಪ್ರಾಣ